ಆಸ್ಪತ್ರೆಗೆ ಎಸ್ಪಿ ದರ್ಜೆಯ ಅಧಿಕಾರಿಗಳ ನೇಮಕ, ಸಚಿವ ಡಾ ಜಿ ಪರಮೇಶ್ವರ್. ರಾಜ್ಯ ಸರ್ಕಾರ ರೈತರ ಪರ, ಕೃಷಿ ಕ್ಷೇತ್ರದ ಸುಧಾರಣೆಗೆ ಹೆಚ್ಚಿನ ಆದ್ಯತೆ, ಸಚಿವ ಎನ್ ಚಲುವರಾಯ ಸ್ವಾಮಿ. ಮತ್ತು ಬಗರ್ ಹುಕುಂ ಅರ್ಜಿಗಳ ವಿಲೇವಾರಿಗಾಗಿ ತಹಶೀಲ್ದಾರರಿಗೆ 2 ತಿಂಗಳು ಗಡುವು ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಯಶಸ್ವಿ ಜೀವನದ ಗುಟ್ಟುಗಳಲ್ಲಿ ನಾವು ಸೇವಿಸುವ ಆಹಾರವೂ ಮುಖ್ಯ ಪಾತ್ರ ವಹಿಸುತ್ತದೆ. ಅಸುರಕ್ಷಿತ ಆಹಾರ ಮತ್ತು ನೀರಿನ ಸೇವನೆ ಸಕಲ ರೋಗಗಳ ಮೂಲ. ನಮ್ಮ ಆಹಾರವೇ ನಮಗೆ ಮದ್ದಾಗಲಿ. ಕಲಬೆರಕೆ ಆಹಾರ ಪ್ರಾಣಕ್ಕೆ ಸಂಚಕಾರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ ಸರಿಯಾಗಿ 6:51. ಈಗ ಕೇಳಿ ಕಾರ್ಯಕ್ರಮ ಕಿಸಾನ್ ವಾಣಿ. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಇರ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಆಯೋಜಿಸಿರುವ ರೈತ ದಸರಾ 2024 ಕಾರ್ಯಕ್ರಮ ಕುರಿತು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಜಯಪ್ರಕಾಶ್ ಟಿಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣ. ನಂತರ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಹಾಗೂ ಹವಾಮಾನ ವರದಿ ಪೇಟೆ ಧಾರಣೆ ಕೇಳೋಣ. ಮೊದಲಿಗೆ ಇದೊಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಈಗ ಕೇಳಿ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಆಯೋಜಿಸಿರುವ ರೈತ ದಸರಾ 2024 ಕಾರ್ಯಕ್ರಮ ಕುರಿತು ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದ ಡಾ ಜಯಪ್ರಕಾಶ್ ಟಿಶಿ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಿದ್ದಾರೆ ಅಂಬರೀಶ್ ಆಸಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ ಹಾಗೂ ಕೇಳುಗರೆ, ನಾಡಹಬ್ಬ ದಸರಾ ಪ್ರಯುಕ್ತ ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. ನವರಾತ್ರಿಯರ ಒಂದು ದೇವಿಯರ ಆರಾಧನೆಯ ಜೊತೆಗೆ ಬಹಳಷ್ಟು ವೈವಿಧ್ಯಮಯ ಕಾರ್ಯಕ್ರಮಗಳು ಜೊತೆಗೆ ಭಕ್ತಿಯಿಂದ ಈ ಒಂದು ನವರಾತ್ರಿ ಉತ್ಸವವನ್ನು ನಮ್ಮ ಕರ್ನಾಟಕದಲ್ಲಿ ಅತೀವ ಶ್ರದ್ಧೆ ಸಡಗರ ಭಕ್ತಿಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಜಿಲ್ಲೆಯೂ ಕೂಡ ಹೊರತಾಗಿಲ್ಲ. ಇಲ್ಲಿ ನಮ್ಮ 4/10/2024 ವಿವಿಧ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನಮ್ಮ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ಈ ಒಂದು ದಸರಾ ಹಬ್ಬದ ಉತ್ಸವವನ್ನು ಮಾಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಕೃಷಿ ಇಲಾಖೆಯು ಸಹ ದಿನಾಂಕ 7/8 ಎರಡು ದಿನಗಳ ಕಾಲ ಅಂತಂದ್ರೆ ಅಕ್ಟೋಬರ್ 7 ಮತ್ತು 8 2024 ಎರಡು ದಿನಗಳ ಕಾಲ ರೈತ ಬಾಂಧವರಿಗೆ ಎಲ್ಲಾ ಮಾಹಿತಿಯನ್ನು ನೀಡುವಂತಾಗಿರಬಹುದು. ಜೊತೆಗೆ ಆಹಾರದ ಆರೋಗ್ಯದ ಒಂದು ರಕ್ಷಣೆಗೆ ರೈತ ಬಾಂಧವರು ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ ಸಾರ್ವಜನಿಕರು, ಮಹಿಳೆಯರು, ಮಕ್ಕಳು, ಗೃಹಿಣಿಯರು ಏನು ಆಹಾರ ಪದ್ಧತಿಯನ್ನು ನಾವು ಅನುಸರಿಸಿದರೆ ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಅವಕಾಶಗಳಿದ್ದಾವೆ ಎಂಬಂತಹ ಒಂದು ವಿಚಾರಗಳನ್ನು ಇಟ್ಕೊಂಡು ಎರಡು ದಿನಗಳ ಕಾಲ ಈ ರೈತ ದಸರಾ ಉತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಈ ಸಿಂಧನೂರು ರೈತ ದಸರಾ ಉತ್ಸವ 2024 ಹಿನ್ನೆಲೆಯಲ್ಲಿ ಕೃಷಿ ಇಲಾಖೆ ಯಾವ ರೀತಿಯಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ, ಏನೇನು ಚಟುವಟಿಕೆಗಳನ್ನು ಈ ಒಂದು ರೈತ ದಸರಾ ಉತ್ಸವದ ಸಂದರ್ಭದಲ್ಲಿ ಲಭ್ಯ ಆಗ್ತಿದೆ ಎಂಬಂತಹ ಒಂದು ವಿಚಾರವನ್ನು ನಮ್ಮ ರೈತ ಬಾಂಧವರ ಜೊತೆಗೆ ಹಾಗೂ ಕೇಳುಗರ ಜೊತೆಗೆ ಮಾಹಿತಿಯನ್ನು ಹಂಚಿಕೊಂಡು ಹೋಗಲಿಕ್ಕೆ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರಾದಂತಹ ಜಯಪ್ರಕಾಶ್ TC ನಮ್ಮ ಕೇಳುಗರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಿದ್ದಾರೆ. ಅವರಿಗೆ ದಸರಾ ಹಬ್ಬದ ಒಂದು ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೆಯೇ ನಮಸ್ಕಾರ ಸರ್. ನಮಸ್ಕಾರ. ಹೇಳಿ ಸರ್, ಈ ಒಂದು ರೈತ ದಸರಾ ಉತ್ಸವ ಸಿಂಧನೂರು 2024 ತಮ್ಮ ಕೃಷಿ ಇಲಾಖೆಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಎರಡು ದಿನಗಳ ಕಾಲ ತಾವು ಆಯೋಜನೆ ಮಾಡಲಾಗ್ತಾ ಇದೆ, ಇದರ ಹಿನ್ನೆಲೆ ಏನು, ರೈತ ಬಾಂಧವರಿಗೆ ಯಾವ ರೀತಿಯಾದಂಥ ಒಂದು ಕಾರ್ಯಕ್ರಮಗಳನ್ನು ಹಾಕೋಬೇಕಂತ ಹೇಳಿ ತಮ್ಮ ಇಲಾಖೆ ಸಿದ್ಧವಾಗಿದೆ? ನಮಸ್ಕಾರ. ಈಗಾಗಲೇ ತಾವು ಹೇಳಿದ ಹಾಗೆ ದಿನಾಂಕ 4-10 ಸಿಂಧನೂರಿನಲ್ಲಿ ಮೈಸೂರು ದಸರಾ ಮಾದರಿಯಲ್ಲೇ ಸಿಂಧನೂರಿನಲ್ಲೂ ಕೂಡ ಈ ಪ್ರಸಕ್ತ ಸಾಲಿನಲ್ಲಿ ಆ ದಸರಾ ಹಬ್ಬದ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ವಿವಿಧ ದಸರಾ ಆಚರಣೆ ಮಾಡ್ತಾ ಇದ್ದಾರೆ, ಅದರಲ್ಲಿ ನಮ್ಮ ಕೃಷಿ ಇಲಾಖೆಯೂ ಕೂಡ ಭಾಗವಹಿಸ್ತಾ ಇದೆ. 7 ಮುಂಜಾನೆ 7 ನಾವು ರೈತರಿಗೆ ಒಂದು ಅರಿವು ಮೂಡಿಸುವ ಕಾರ್ಯಕ್ರಮದ ಭಾಗವಾಗಿ, ಸಿರಿಧಾನ್ಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮದ ಭಾಗವಾಗಿ ಸಿರಿಧಾನ್ಯ ನಡಿಗೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ತದನಂತರ 8 ಅಲ್ಲಿ ಸಿರಿಧಾನ್ಯಗಳ ಬಗ್ಗೆ ಮಾಹಿತಿ, ಸಿರಿಧಾನ್ಯ ಸ್ಟಾಲ್ಸ್ ಮತ್ತು ರೈತರಿಗೆ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಕ್ಕಂಥ ಸ್ಟಾಲ್ಗಳು, ಕೃಷಿ, ತೋಟಗಾರಿಕೆ, ಅರಣ್ಯ, ಪಶುಸಂಗೋಪನೆ, ಮೀನುಗಾರಿಕೆ ಇವೆಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ರೈತರಿಗೆ ಅಗತ್ಯ ಮಾಹಿತಿಗಳನ್ನು ಏರ್ಪಡಿಸಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಮುಖ್ಯವಾಗಿ 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ಒಂದು ಥೀಮ್ ಅನ್ನು ಇಟ್ಕೊಂಡು ರೈತ ಬಾಂಧವರಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ತಾವು ಮಾಡಿಕೊಂಡು ಹೋಗ್ತಾ ಇದ್ದೀರಿ. ಇಲ್ಲಿ 7 ತಾವು ಈ ಜಾಥಾವನ್ನು ಅಥವಾ ಈ ಒಂದು ರೋಡ್ ಶೋ ಸಿರಿಧಾನ್ಯಗಳ ಒಂದು ಕುರಿತಾಗಿ ಅಲ್ಲಿ ಏನೇನು ಕಾರ್ಯಕ್ರಮಗಳನ್ನು ಯಾರ್ಯಾರು ಭಾಗವಹಿಸಬಹುದು ಈ ಒಂದು ರೋಡ್ ಶೋ ಕಾರ್ಯಕ್ರಮದಲ್ಲಿ? ಈ ರೋಡ್ ಶೋ ಕಾರ್ಯಕ್ರಮದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು, ಜನಪ್ರತಿನಿಧಿಗಳು, ರೈತ ಬಾಂಧವರು, ಸಂಘ ಸಂಸ್ಥೆಯವರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ. ಈ ಒಂದು ರೋಡ್ ಶೋದ ಥೀಮ್ ಏನು, ಈ ಸಿರಿಧಾನ್ಯಗಳ ಒಂದು ಜಾಗರಣೆಯಲ್ಲಿ ಅಂದ್ರೆ ಒಂದು ಜಾಥಾವನ್ನ ಮಾಡುವಂತ ಸಂದರ್ಭದಲ್ಲಿ ಏನು ಒಂದು ಮೆಸೇಜ್ ಅನ್ನ, ಒಂದು ಸಂದೇಶವನ್ನ ನಮ್ಮ ಒಂದು ಸಿಂಧನೂರ ತಾಲೂಕಾಗಿರ್ಬೋದು, ಜಿಲ್ಲೆಯ ಅಥವಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಏನು ಒಂದು ಸಂದೇಶವನ್ನ ಹೋಗ್ಬೇಕು ಈ ಒಂದು ರೋಡ್ ಶೋ ಅಥವಾ ಜಾಥಾದ ಮೂಲಕ? ಜಾಥಾದ ಮೂಲಕ ಸಿರಿಧಾನ್ಯಗಳ ಬಗ್ಗೆ ಹೆಚ್ಚು ಅರಿವು ಮೂಡಿಸಲಿಕ್ಕೆ, ಸಿರಿಧಾನ್ಯ ನಡಿಗೆ ಆರೋಗ್ಯದ ಕಡೆಗೆ ಅಂತಕ್ಕಂತ ಒಂದು ಧ್ಯೇಯನ ಇಟ್ಟುಕೊಂಡು ಆರೋಗ್ಯದ ದೃಷ್ಟಿಯಿಂದ ಈ ನಡಿಗೆಯನ್ನ ಮಾಡಿ ಸಿರಿಧಾನ್ಯದ ಬಗ್ಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನ ಕೊಡುವಂತ ಒಂದು ಸಂದೇಶ. ಅಂದ್ರೆ 7 ತಹಸೀಲ್ ಕಚೇರಿಯಿಂದ ಪ್ರಾರಂಭವಾಗಿ ಎಪಿಎಂಸಿ ಅವರಿಗೆ, ಎಪಿಎಂಸಿ ಅಂದ್ರೆ ನಮ್ಮ ಒಂದು ಪೊಲೀಸ್ ಠಾಣೆ ಮಾರ್ಗವಾಗಿ ತಹಸೀಲ್ದಾರ್ ಕಚೇರಿ ಮಾರ್ಗವಾಗಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಘೋಷಣೆಗಳನ್ನ ಕೂಗ್ತಾರೆ. ಹೇಗಿದೆ ಸರ್ ಈಗ ಈ ಒಂದು ತಯಾರಿಯಲ್ಲಿ? ಒಂದು ಭಾಗ ಆಯಿತು, 7 ರೋಡ್ ಶೋ ಜಾಥಾವನ್ನ ಮಾಡೋದ್ರ ಮೂಲಕ ಒಂದು ಅರಿವನ್ನ ಮೂಡಿಸುವಂತದ್ದು ಆಯಿತು, ಈಗ 8 ಒಂದು ಕಾರ್ಯಕ್ರಮಗಳು ಹೇಗಿರ್ತವೆ, ಏನೇನು ಸಾಂಸ್ಕೃತಿಕ ಕಾರ್ಯಕ್ರಮಗಳು? 8 ಈ ಕಾರ್ಯಕ್ರಮದಲ್ಲಿ ಮಾನ್ಯ ಕೃಷಿ ಮಂತ್ರಿಗಳು ಭಾಗವಹಿಸ್ತಾರೆ, ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆಮೇಲೆ ವಿವಿಧ ಮಳಿಗೆಗಳನ್ನು ಕೂಡ ಅಲ್ಲಿ ಹಾಕಿದ್ದೀವಿ. ಈ ಕೃಷಿ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಯಂತ್ರೋಪಕರಣ ಆಗಿರ್ಬೋದು, ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಏರ್ಪಡಿಸಿದ್ದೀವಿ. ಇದರ ಜೊತೆಗೆ ಸಿರಿಧಾನ್ಯದ ಮಳಿಗೆಗಳನ್ನು ಕೂಡ ಅಲ್ಲಿ ಏರ್ಪಡಿಸಿದ್ದೀವಿ. ವಿವಿಧ SHGs ಮತ್ತು FPOಗಳು ಏನು ಇಲಾಖೆ ವತಿಯಿಂದ ಬೆನಿಫಿಟ್ಸನ್ನು ಪಡ್ಕೊಂಡು ಅವರು ಸ್ವಾವಲಂಬನೆ ಜೀವನವನ್ನು ಮಾಡ್ತಾ ಇದ್ದಾರೆ, ವಿವಿಧ FPOಗಳು ಭಾಗವಹಿಸ್ತಾರೆ. ಅವರು ತಯಾರು ಮಾಡ್ತಕ್ಕಂಥ ಪ್ರಾಡಕ್ಟ್ಸ್, ಬೈ ಪ್ರಾಡಕ್ಟ್ಸ್, ಸಿರಿಧಾನ್ಯದಿಂದ ಆಗ್ತಕ್ಕಂಥ ಬೈ ಪ್ರಾಡಕ್ಟ್ಸನ್ನು ಕೂಡ ಅಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವಿವಿಧ ಕಾರ್ಯಕ್ರಮಗಳನ್ನು ರೈತರಿಗಾಗಿ ಹಮ್ಮಿಕೊಳ್ಳಲಾಗಿದೆ. ಅಲ್ಲಿ ಈ ಸಂಗ್ರಹಣೆ ಕಲ್ಲು ಹಾಗೂ ಗುಂಡು ಎತ್ತೋದು ಕಾರ್ಯಕ್ರಮ ಆಗಿರ್ಬೋದು, ಆಮೇಲೆ ಕೃಷಿ ವಿಶ್ವವಿದ್ಯಾಲಯ ವಿಜ್ಞಾನಿಗಳಿಂದ ವಿವಿಧ ವಿಷಯಗಳ ಮೇಲೆ ಚರ್ಚೆ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಆಗಿರ್ಬೋದು, ಆಮೇಲೆ ಪರ್ಯಾಯ ಬೆಳೆಗಳ ಕುರಿತು ಮಾಹಿತಿ ಹೀಗೆ, ಆಮೇಲೆ ನೀರಿನ ನಿರ್ವಹಣೆ ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆನೂ ಕೂಡ ಸಂವಾದನೂ ಕೂಡ ಇಟ್ಕೊಂಡಿದ್ವಿ. ಜೊತೆಗೆ ಈಗ ತಾವು ಹೇಳಿದ್ರಿ ಈಗ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಈಗ ಸಂಗ್ರಾಣಿಕಲ್ಲು, ಗುಂಡು ಎತ್ತುವ ಸ್ಪರ್ಧೆಗಳು, ಗ್ರಾಮೀಣ ಭಾಗದ ಒಂದು ಕ್ರೀಡೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದೆ. ಈ ಒಂದು ಸ್ಥಳ ಎಲ್ಲಿ ಇರ್ತದೆ, ಯಾವ ಸಮಯದಲ್ಲಿ ಇವೆಲ್ಲ ಆರಂಭ ಆಗ್ತದೆ ಅಂತ ಹೇಳ್ತೀರಿ? ಅದು ಎಲ್ಲ ಬೆಳಿಗ್ಗೆ 10:30 AM ಪ್ರಾರಂಭ ಆಗ್ತದೆ. ಬೆಳಗ್ಗೆ 10:30 AM ಈ ಸಂಗ್ರಹಣೆ ಕಲ್ಲು ಹಾಗೂ ಗುಂಡು ಕಲ್ಲು ಎತ್ತುವ ಸ್ಪರ್ಧೆಯನ್ನು ಸ್ತ್ರೀಶಕ್ತಿ ಭವನದಲ್ಲಿ, ಭವನದ ಆವರಣದಲ್ಲಿ ನೆರವೇರಿಸಲಾಗಿದೆ. ಮಧ್ಯಾಹ್ನ 12:00 to 1:30 ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಂದ ಸಂವಾದ, ವಿವಿಧ ವಿಷಯಗಳ ಮೇಲೆ ಸಂವಾದ. ಮತ್ತು 1:30 ಮಾನ್ಯ ಕೃಷಿ ಮಂತ್ರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ರೈತರಿಗೆ ಮಾಹಿತಿಯನ್ನು ನೀಡ್ತಾರೆ. ಅಂದರೆ ಮುಖ್ಯವಾಗಿ ರೈತ ಬಾಂಧವರಿಗೆ ಈ ಒಂದು ರೈತ ದಸರಾ, ಈ ಕೃಷಿ ಋಷಿ ಎಂಬಂತಹ ಒಂದು ಘೋಷವಾಕ್ಯದಡಿಯಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ, ಅಥವಾ ಕೃಷಿ ಇಲಾಖೆ ಒಂದೇ ಇರ್ತದೋ, ಅಥವಾ ಕೃಷಿಗೆ ಸಂಬಂಧಪಟ್ಟಂತಹ ಪೂರಕ ಇಲಾಖೆಗಳು ಯಾವ್ಯಾವ ಇಲಾಖೆಗಳು ಇಲ್ಲಿ ಭಾಗವಹಿಸಿ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡುವಂಥದ್ದು, ಕೃಷಿ ಜೊತೆಗೆ ಇಲಾಖೆಯ ಯೋಜನೆಗಳ ಮಾಹಿತಿಯನ್ನು ಕೊಡುವಂಥದ್ದು ಆಗಿರ್ತದೆ? ಇಲ್ಲ, ಕೃಷಿ ಮತ್ತು ಕೃಷಿ ಸಂಬಂಧಿತ ಎಲ್ಲ ಇಲಾಖೆಗಳು ಭಾಗವಹಿಸ್ತಾರೆ. ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, ಅರಣ್ಯ ಇಲಾಖೆ, ಮೀನುಗಾರಿಕೆ ಇಲಾಖೆ, ಪಶುಸಂಗೋಪನೆ ಇಲಾಖೆ, ಸೆರಿಕಲ್ಚರ್, ಹೀಗೆ ಎಲ್ಲಾ ಇಲಾಖೆಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತವೆ. ಈಗ ಮುಖ್ಯವಾಗಿ ನಾವು ಮೊದಲಿಗೆ ಒಂದು ರೋಡ್ ಶೋ ಕಾರ್ಯಕ್ರಮ, ಸಿರಿಧಾನ್ಯಗಳ ನಡಿಗೆ ಆರೋಗ್ಯದ ಕಡೆ ಒಂದು ಕಾರ್ಯಕ್ರಮ, ಅದು ಬೆಳಿಗ್ಗೆ ನಡೀತದ ಅಥವಾ ಸಾಯಂಕಾಲ ನಡೀತದೆ? ಯಾವ ಸಮಯದಲ್ಲಿ? ಬೆಳಿಗ್ಗೆ ಬೆಳಿಗ್ಗೆ ಮುಂಜಾನೆ 7:00 ಪ್ರಾರಂಭ ಆಗಿ, 6:30 to 7:00 ಪ್ರಾರಂಭ ಆಗಿ 1 hour ಅಲ್ಲಿ, ಅಂದ್ರೆ ಸಾರ್ವಜನಿಕರು, ಇಲಾಖೆ ಅಧಿಕಾರಿಗಳು ಎಲ್ಲರೂ ಭಾಗವಹಿಸ್ತಾರೆ? ಎಲ್ಲರೂ ಭಾಗವಹಿಸ್ತಾರೆ. ಏನು ಉದ್ದೇಶ ಸರ್, ಈಗ ಸಿರಿಧಾನ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ರೈತ ಬಾಂಧವರು ಬೆಳೀತಿದ್ದಾರೆ, ಯಾಕೆ ಇಷ್ಟೊಂದು ಇದರ ಪ್ರಾಮುಖ್ಯತೆ ಬಂತು ಅಂತ ತಾವು ಹೇಳ್ತೀರಿ ಸಿರಿಧಾನ್ಯಕ್ಕೆ? ಈಗ ಇತ್ತೀಚಿನ ಆಹಾರ ಪದ್ಧತಿಗಳಲ್ಲಿ ಮಾರ್ಪಾಡು ಮಾಡಬೇಕಂತ ಹೇಳಿ ಆರೋಗ್ಯದ ದೃಷ್ಟಿಯಿಂದ ಸಿರಿಧಾನ್ಯ ಹೆಚ್ಚೆಚ್ಚು ಬಳಸಬೇಕು, ಹೆಚ್ಚು ಫೈಬರ್ ಕಂಟೆಂಟ್ ಇರ್ತಕ್ಕಂಥ ಆಹಾರ ಕ್ರಮ ಆಗಬೇಕು ಅಂತ ಹೇಳಿ ಇದ್ರ ಕಡೆ ಹೆಚ್ಚು ಒತ್ತು ಬೆಳೀಬೇಕು, ಮತ್ತೆ ಇದನ್ನ ಉಪಯೋಗ ಬಳಸಬೇಕು ಪ್ರಕಾರವಾಗಿ ಇದನ್ನ ಹೆಚ್ಚು ಉತ್ತೇಜನ ಕೊಡಲಾಗಿದೆ. ಈ ಒಂದು ರೈತ ದಸರಾ ಕಾರ್ಯಕ್ರಮಕ್ಕೆ ನಮ್ಮ ರೈತ ಮಂತ್ರಿಗಳು ಅಥವಾ ಕೃಷಿ ಮಂತ್ರಿಗಳು ಬರ್ತಾರಂತ ಹೇಳಿದ್ರಿ, ಜೊತೆಗೆ ಯಾರೆಲ್ಲ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೈತ ಬಾಂಧವರ ಒಂದು ಬೆನ್ನನ್ನ ತಟ್ತಾರೆ? ಮಾನ್ಯ ಉಪಮುಖ್ಯಮಂತ್ರಿಗಳು ಬರುವ ಒಂದು ಸೂಚನೆ ಇದೆ ನಮ್ಮ, ಮತ್ತೆ ಕೃಷಿ ಮಂತ್ರಿಗಳು, ಜಿಲ್ಲೆಯ ಜನಪ್ರತಿನಿಧಿಗಳು, ಮಾನ್ಯ ಶಾಸಕರು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಹೇಗೆ ಇಲಾಖೆ ಯಾವ ರೀತಿಯಾಗಿ ಸನ್ನದ್ಧವನ್ನು ಮಾಡ್ಕೊಂಡಿದೆ, ಮುಖ್ಯವಾಗಿ ಈ ಒಂದು ರೈತರೊಡನೆ ಹಾಗೂ ವಿಜ್ಞಾನಿಗಳೊಡನೆ ಸಂವಾದ, ಪ್ರಶಸ್ತಿ ಪ್ರದಾನಗಳಂತಂದ್ರೆ ಈ ಒಂದು ಮುಖ್ಯವಾಗಿ ನೀರಾವರಿ ಕ್ಷೇತ್ರ ಮತ್ತು ಕೃಷಿ ಕ್ಷೇತ್ರದ ಸಾಧಕರಿಗೆ ಸನ್ಮಾನ ಮಾಡುವಂತಹ ಒಂದು ಸಂದರ್ಭದಲ್ಲಿ ಇದರ ಒಂದು ಮುಖ್ಯ ಸ್ಟೇಜ್ ಎಲ್ಲಿದೆ ನಮ್ಮ ಒಂದು ಈ ಸಂವಾದ ಕಾರ್ಯಕ್ರಮ? ಎಪಿಎಂಸಿ ಪ್ರಾಂಗಣದಲ್ಲಿ ಕುಷ್ಟಗಿ ರಸ್ತೆಯಲ್ಲಿ ಇರ್ತಕ್ಕಂಥ ಎಪಿಎಂಸಿ ಪ್ರಾಂಗಣದಲ್ಲಿ ಈ ಸ್ಟೇಜು ಹಾಗೂ ಎಲ್ಲ ಮಳಿಗೆಗಳನ್ನು ಕೂಡ ಅಲ್ಲೇ ಅರೇಂಜ್ ಮಾಡಿದ್ವಿ. ಅಂದ್ರೆ ರೈತ ಬಾಂಧವರು ಈ ಒಂದು ಪ್ರಾಂಗಣಕ್ಕೆ ಬಂದು ಈ ಸಮಯದಲ್ಲಿ ಈ ನಾವು ಈ ಒಂದು ರೋಡ್ ಶೋದಲ್ಲಿ ಕೂಡ ಭಾಗಿಯಾಗಬಹುದು, ಜೊತೆಗೆ ಈ ಒಂದು 8ನೇ ತಾರೀಕು ಕಾರ್ಯಕ್ರಮಗಳು ಅಲ್ಲಿ ಒಂದು ದಿನದ ಕಾರ್ಯಕ್ರಮದಲ್ಲಿ ಅಲ್ಲೂ ಕೂಡ ಭಾಗವಾಗಿ ಇಲಾಖೆ ಮಾಹಿತಿ, ಎಲ್ಲಾ ಇಲಾಖೆಗಳ ಮಾಹಿತಿಯನ್ನ ಪಡ್ಕೋಬಹುದು. ಏನ್ ಹೇಳ್ತೀರಿ ಸರ್, ಇಲಾಖೆ ಈ ಒಂದು ನವೀನವಾದಂತಹ ಒಂದು ಕಾರ್ಯಕ್ರಮವನ್ನ, ಒಂದು ರೈತ ದಸರಾ ಉತ್ಸವ 2024 ಸಿಂಧನೂರಿನಲ್ಲಿ ತಾವು ಆಯೋಜನೆ ಮಾಡ್ತಾ ಇದ್ದೀರಿ, ಇದರ ಒಂದು ಲಾಭವನ್ನ ರೈತ ಬಾಂಧವರು ಹೇಗೆ ಪಡ್ಕೋಬೇಕಂತ ತಮ್ಮ ಒಂದು ಕಿವಿ ಮಾತು? ಇದೊಂದು ಒಳ್ಳೆ ಉತ್ತಮ ಕಾರ್ಯಕ್ರಮ ಅಂತ ಹೇಳ್ಬಹುದು. ಒಂದೇ ಸೂರಿನಡಿಯಲ್ಲಿ ಎಲ್ಲಾ ಇಲಾಖೆಗಳು ಮತ್ತೆ ಎಲ್ಲಾ ಇಲಾಖೆಗಳ ಮಾಹಿತಿ ರೈತರಿಗೆ ಸಿಗ್ತಕ್ಕಂತ ಕಾರ್ಯಕ್ರಮ, ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ಬಹುದು. ಇದರ ರೈತರು ಸದುಪಯೋಗ ಪಡಿಸ್ಕೋಬೇಕಂತ ಹೇಳಿ ಕೇಳ್ಕೊತೆ. ಈ ಒಂದು ಬೇರೆ ಬೇರೆ ದಸರಾವನ್ನ ಥೀಮ್ ಇಟ್ಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಸಿಂಧನೂರು ತಾಲೂಕಿನಲ್ಲಿ ಎಪಿಎಂಸಿ ಪ್ರಾಂಗಣದಲ್ಲಿ ಈ ದಸರಾ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೀವಿ. ಮುಖ್ಯವಾಗಿ ಈ 4ನೇ ತಾರೀಕು ಕಲ್ಯಾಣ ದಸರಾ ಎಂಬಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ, ಜೊತೆಗೆ 5ನೇ ತಾರೀಕು ಸಾಂಸ್ಕೃತಿಕ ದಸರಾ, ಜೊತೆಗೆ ಸಾಹಿತ್ಯ ದಸರಾವನ್ನ, ಮತ್ತೆ 6ನೇ ತಾರೀಕು ರೈತ ದಸರಾವನ್ನ, 7 ಮತ್ತು 8ನೇ ತಾರೀಕು ಅಂತಂದ್ರೆ ಜಾಥಾವನ್ನ ಸೇರಿಸಿಕೊಂಡು ನಾವು 8ನೇ ತಾರೀಕು ರೈತ ದಸರಾವನ್ನ ಆಚರಣೆ ಮಾಡ್ತಾ ಇದ್ದೀವಿ. ಕ್ರೀಡಾ ದಸರಾ 9ನೇ ತಾರೀಕು ಮಾಡ್ತಾ ಇದ್ದೀವಿ, ಜೊತೆಗೆ ಕಲಾ ದಸರಾ 10ನೇ ತಾರೀಕು, ಯುವ ದಸರಾ 11ನೇ ತಾರೀಕು, ಒಟ್ಟಿನಲ್ಲಿ ಸೇರಿ 12ನೇ ತಾರೀಕು ದಸರಾ ಕಾರ್ಯಕ್ರಮ ಸಿಂಧನೂರಿನಲ್ಲಿ ಸಮಾರೋಪ ಆಗ್ತದೆ. ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಈ ದಸರಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು. ಮುಖ್ಯವಾಗಿ ರೈತ ಬಾಂಧವರು ಈ ಒಂದು ಸಿರಿಧಾನ್ಯಗಳ ಕುರಿತು ಸಾಕಷ್ಟು ಮಾಹಿತಿಗಳು, ಮಳಿಗೆಗಳು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಅಲ್ಲೊಂದು ವೇದಿಕೆಯನ್ನು ನಿರ್ಮಾಣ ಮಾಡಿದ್ದಾರೆ ರೈತ ಬಾಂಧವರು, ರೈತ ಮಹಿಳೆಯರು, ಜೊತೆಗೆ ಸಾರ್ವಜನಿಕರು, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ರೈತ ದಸರಾ ಸಿಂಧನೂರು 2024 ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಈ

ಜಗದಾಂಬೆ ಜಗ ಹೊತ್ತು ಬಂದಾಳ ಜಗದಾಂಬೆ ಜಲ ಹರಸಿ ಬಂದಲ್ಲೋ ಜಗದಾಂಬೆ ಜಗ ಹೊತ್ತು ಬಂದಳು ಜಗದಾಂಬೆ ಜಲ ಹರಸಿ ಬಂದಳು ಜಗದಾಂಬೆ ಜಗ ಹೊತ್ತು ಜಗ ಹೊತ್ತು ಬಂದಾಳ ಜಗದಾಂಬೆ ಜಲ ಹರಸಿ ಬಂದಲ್ಲೋ ಜಗದಾಂಬೆ ಜಗ ಹೊತ್ತು ಬಂದಾಳುವ ಜಗದಾಂಬೆ ಜಲ ಹರಸಿ ಬಂದಾಳುವ ಜಗ ತುಂಬಿ ಎಲ್ಲವನ್ನುವಾರ ಶುಕ್ರವಾರ ಮಂಗಳವಾರ ಹೌದಮ್ಮ ನಮ್ಮವನ್ನುವಾರ ಶುಕ್ರವಾರ ಮಂಗಳವಾರ ನಿನ್ನ ಸೇವಾ ಮಾಡ್ಯಾರು ಜೋತೀರ ಕಾಯಿ ಖರಪುರ ತರುವಂತ ಓದುತ್ತಾರ ಶುಕ್ರವಾರ ಮಂಗಳವಾರ ದೇವಿ ವಾರ ಶುಕ್ರವಾರ ಮಂಗಳವಾರ ನಿನ್ನ ಸೇವಾ ಮಾಡ್ಯಾರು ಜೋಗಿಯರ ಕಾಯಿ ಖರಪುರ ತರುವಂತ ಬಗುತ್ತಾರ ಸಿದ್ಧರ ಕಟ್ಟಿದ ಗುಡಿಯ ಇಲ್ಲೋ ಕಂಬ ರೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ ಯೋಳ ಕೊಳ್ಳ ಮಾಡಿದೆ ಹಾರಂಬ ಹಿರಿಯ ಗುಡ್ಡ ಮಾಡಿದೆ ಹಾರಂಬ ಸಿದ್ಧರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ ರೈತರ ಕಟ್ಟಿದ ಗುಡಿಯಾಗಿಲ್ಲೋ ಕಂಬ ಯೋಳ ಕೊಳ್ಳ ಮಾಡಿದೆ ಹಾರಂಬ ಹಿರಿಯ ಗುಡ್ಡ ಮಾಡಿದೆ ಹಾರಂಬಳ ಕೊಳ್ಳ ಮಾಡಿದೆ ಹಾರಂಬ ಹಿರಿಯ ಗುಡ್ಡ ಮಾಡಿದೆ ಹಾರಂಬ ಮರಿವನದ ಶಡಗಾರ ಅಲ್ಲೇ ಹೂವ ಅಲ್ಲೇ ಹೂವ ಮುಡದಾರು ಸಂತಿಗಾರ ಅಲ್ಲೇ ಹೂವ ಮುಡದಾರು ಮನೋಹಾರ ಸಲ್ಲೇ ಹೂವ ಮುಡದಾರು ಸಂತಿಗಾರ ಅಲ್ಲೇ ಹೂವ ಮುಡದಾರು ಮನೋಹಾರ ಅಲ್ಲೇ ಹೂವ ಮುಡದಾರು ಸಂತಿಗಾರ ಅಲ್ಲೇ ಹೂವ ಮುಡದಾರು ಮನೋಹಾರ ಅಲ್ಲೇ ಹೂವ ಮುಡದಾರು ಸಂತಿಗಾರ ಯಾವುದು ಬಂದವ ಇವಳಗ ಯಾವುದು ಬಂದವ ಹಿರಿಯ ಗುಡ್ಡ ಹುಟ್ಟಿದಾರ ತಾಯಿವಾರ ನಕ್ಷತ್ರ ಎಳುಬಿಯಕ ದೇವಿ ವಾರ ನಕ್ಷತ್ರ ಎಳುಬಿಯಕ ಯಾವ ದಿವಸ ಬಂದವ ಹಿರಿಯ ಗುಡ್ಡ ಯಾವ ದಿವಸ ಬಂದವ ಏಳು ಪಳಗ ಹೌದಮ್ಮ ಹುಟ್ಟಿದಾರ ನಕ್ಷತ್ರ ಹೇಳಬೇಕ ತಾಯಿ ವಾರ ನಕ್ಷತ್ರ ಹೇಳಬೇಕ ಪರಶುರಾಮಣ್ಣ ಗುಡ್ಡದಾಗ ಬಾಲುರಾಮಣ್ಣ ಇದಾನ ಕೊಳ್ಳದಾಗ ಕಾಡಿ ಕಾಡಿ ಕುಡ್ದಾನು ತಾಯಿ ಆಲ ಕಾಡಿ ಬೇಡಿ ಕುಡ್ದಾನು ಎಲ್ಲವನಾಲ ಕಾಡಿ ಕಾಡಿ ಕುಡ್ದಾನು ದೇವಿ ಹಾಲ ಕಾಡಿ ಬೇಡಿ ಕುಡ್ದಾನು ಎಲ್ಲವನಾಲ ಕಾಡಿ ಕಾಡಿ ಕುಡ್ದಾನು ತಾಯಿ ಹಾಲ ಕಾಡಿ ಬೇಡಿ ಕುಡ್ದಾನು ತಮ್ಮನಾಲ ಜಗದಾಂಬೆ ಜಗ ಹೊತ್ತು ಬಂದಾಳು ಜಗದಾಂಬೆ ಜಲ ಹರಸಿ ಬಂದಾಳು ಜಗದಾಂಬೆ ಜಗ ಹೊತ್ತು ಬಂದಾಳು ಜಗದಾಂಬೆ ಜಲ ಹರಸಿ ಬಂದಳು ಜಗದಾಂಬೆ ಪರಿ ಪರಿ ಅವತಾರ ನಿನಗ ಚಂದ ನಾನಾ ಪರಿ ಅವತಾರ ನಿನಗ ಚಂದ ಹೌದಮ್ಮ ಗಂಧ ಮುಡಿಸಾರು ನಿನಗ ತಂದ ಹೂವ ಗಂಧ ಮುಡಿಸಾರು ನಿನಗ ಬಂದ ಪರಿ ಪರಿ ಅವತಾರ ನಿನಗ ಚಂದ